ಆ ವಸ್ತು ಸಮ್ಮೇಳನ ಕರ್ಕೊಂಡು ಹೋಯ್ತಾ ಇದ್ರು. ಅವಾಗ ಅನುಭವ ಬಂತು, ದೇಸಿ ತಳಿ ಸಂರಕ್ಷಣೆ ಹೆಂಗ್ ಮಾಡ್ಕೋಬಹುದು, ನಿಮ್ ಭೂಮಿ ಹೆಂಗೆ ಉಳಿಸ್ಕೋಬಹುದು, ನಿನ್ ಕಡಿಮೆ ಖರ್ಚಲ್ಲಿ ಅದೇ ಹೆಂಗ್ ಮಾಡ್ಬೋದು ಅಂತ ನಾನು ಸುಮಾರು ಕಾರ್ಯಕಾರ ಭಾಗವಹಿಸಿದೆ. ಅವಾಗ ಆ ಕಾಲದಲ್ಲಿ ನಮ್ಮ ಜಮೀನ್ಗೆ ಪ್ರೊಫೆಸರ್ ನಂಜುಂಡಸ್ವಾಮಿ ನಮ್ಮ ತಾಕಕ್ಕೂ ಭಾಗವಹಿಸಿದ್ರು. ಅವರು ಒಂದೆರಡು ಕಿವಿ ಮಾತುಗಳು, ಆಮೇಲೆ ಅವ್ರ ಶಂಕರ್ ಗುರು, ಅವ್ರ ಚಿಕ್ಕಪ್ಪ ಮಾಡ್ರಳ್ಳಿಯರು, ಅವರು ಅವ್ರ ಜೊತೆಯಲ್ಲಿ ಭಾಗವಹಿಸಿದಾಗ ನಾನು ಅವರಂಗೆ ಯಾಕೆ ನಾನು ದೇಸಿ ತಳಿ ಸಂರಕ್ಷಣೆ ಮಾಡಬಾರ್ದು, ಅವ್ ಯಾಕೆ ಉಳಿಸ್ಕೋಬಾರ್ದು, ಕಡಿಮೆ ಖರ್ಚಲ್ಲಿ ಯಾಕೆ ಆದಾಯ ಮಾಡಬಾರ್ದು ಅಂತ ಅವಸೆ ಮನಸ್ಸ ದೃಢ ಮಾಡ್ಕೊಂಡು ಆಗ ನಮ್ಮ ತಂದೆ ನಿಧನ ನಂತರ ನಾನು ಸ್ವಲ್ಪ ಸ್ವಲ್ಪನೇ ಭೂಮಿನ ಸಾವಯವಕ್ಕೆ ಅಳವಡಿಸ್ಕೊಂಡು ಹಂತ ಹಂತವಾಗಿ ಪೂರಾ ಜಮೀನು ನಮ್ದು ಏನಿದೆ ಅದೆಲ್ಲನೇ ನೈಸರ್ಗಿಕ ಅಳವಡಿಸ್ಕೊಂಡು ಬೆಳೆ, ಈಗ ಬೆಳೆ ಮೊದಲು ಮೂರು ತಳಿ ಭತ್ತ ಬೆಳೀತಿದ್ವು, ಮೂರು ತಳಿ ಬೆಳೆ ಬೆಳೀತಿದ್ವು, ಕಬ್ಬು ಭತ್ತ ರಾಗಿಯ, ಬರೀ ಮೂರು ತಳಿನೇ ಬೆಳಿಬಾರ್ದು, ಸಮಗ್ರ ಕೃತಿಯಲ್ಲಿ ಏನಾರು ಮಾಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಪ್ರತಿಯೊಂದು ತೋಟಗಾರಿಕೆ ಬೆಳೆ ಆಗ್ಬೋದು, ಹಣ್ಣೊಂದಾಗ್ಬೋದು, ಔಷಧಿ ಗಿಡ ಆಗ್ಬೋದು, ಸಿರಿಧಾನ್ಯ ಆಗ್ಬೋದು, ಎಲ್ಲ ಪದಾರ್ಥನು ನಾನು ಎಲ್ಲಾನು ಬೆಳೆದು ಹಂತ ಹಂತವಾಗಿ ಎಲ್ಲ ಮಾರ್ಕೆಟು ನಾನೇ ಮಾಡ್ತಾ ಇದ್ದೀನಿ. ಎಲ್ಲ ಸಹಜ ಆರ್ಗಾನಿಕ್ ಗ್ರೂಪ್ಗೆ ಆಗ್ಬೋದು. ಇಲ್ಲಿ ನಮ್ಮದು ಬಯಲು ಸೀಮೆ ಬೆಳೆಗಾರ ಸಂಘ ಅಂತ ಇದೆ, ನಾವು ಒಂದು ಅಂಗಡಿ ಮಾಡಿದ್ದೀವಿ ಮಂಡ್ಯದಲ್ಲಿ. ಆಮೇಲೆ ಮೈಸೂರಲ್ಲೂ ಒಂದು ನಮ್ಮದು ಆರ್ಗಾನಿಕ್ ಅಂತದೆ, ಅದೆಲ್ಲ ಸಪ್ಲೈ ಮಾಡ್ಕೊಂಡು ಬಿತ್ತನೆ ಬೀಜಗಳು ಬೇರೆ ರೈತರಿಗೆ ಯಾರ್ಯಾರು ಕೇಳ್ತಾರೆ ಅವ್ರಿಗೆಲ್ಲ ಸಪ್ಲೈ ಮಾಡ್ಕೊಂಡು ನಾನೇ ಒಂದು ಬೀಜ ಬ್ಯಾಂಕ್ ಮಾಡ್ಕೊಂಡು, ಆಮೇಲೆ ಈ ಬೆಳೆ ಬಂದು ಅಂತ ಉಪಕಸ ಬಂದರೆ ರಾಗಿ ಉರಿ ಇಟ್ಟು ಸಿರಿಧಾನ್ಯದ ಉರಿ ಇಟ್ಟು ಇವೆಲ್ಲನೂ ಮಾಡ್ಕೊಂಡು ಹೊರಗಡೆ ಕಳಿಸುವಂಥ ಪದ್ಧತಿಯಲ್ಲಿ ರೂಢಿ ಮಾಡ್ಕೊಂಡಿದ್ದೀನಿ ಸರ್. ಈಗ ನಿಮ್ಮ ಒಂದು ಈ ಕೃಷಿ ಭೂಮಿಯಲ್ಲಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ಯೋಚನೆ ಮಾಡೋಣ. ಆವಾಗ ಶುರು ಮಾಡಿದಾಗ ಎಷ್ಟು ತೆಂಗಿನ ಮರಗಳಿದ್ವು, ಈಗ ಏನೆಲ್ಲ ವೈವಿಧ್ಯತೆಯನ್ನು ನಾವು ನೋಡ್ಬೋದು, ತೆಂಗು ಮರಗಳು ಎಷ್ಟಿದೆ, ಅಡಿಕೆ ಎಷ್ಟಿದೆ, ಹಾಗೆಯೇ ಬಾಳೆ, ನಿಂಬೆ, ಕಿತ್ತಳೆ, ನಂಜನಗೂಡು ರಸಬಾಳೆ ಒಂದು ಗಿಡಗಳನ್ನು ನೀವು ಪೋಷಣೆ ಮಾಡಿ ಈಗಲೂ ಸಹ ಅದನ್ನು ಕಂದುಗಳನ್ನು ಮಾರಾಟ ಮಾಡ್ತಿದ್ದೀರಿ, ಅದರ ಬಗ್ಗೆ ಹೇಳಿ. ಇವಾಗ ಮೊದಲು ನಾವು ಕಡಿಮೆ ಭೂಮಿಲಿ ಬರೀ ಸ್ವಲ್ಪ ಮಾತ್ರ ಬೆಳೆ ಮಾಡ್ತಿದ್ವೋ, ಇವಾಗ ತೋಟಗಾರಿಕೆ ಬೆಳೆಗಳಲ್ಲಿ ನಮ್ಮ ತಾತ ನಮ್ಮ ತಂದೆಯರದು ಒಂದು 65-70 ಗಿಡ ಇತ್ತು, ಇವಾಗ ನಾವು ಒಂದು 650-700 ತೆಂಗು ಮರ ಐತೆ. ತೆಂಗು ಮರ ಎಲ್ಲ ಈಗ ಫಲ ಬಿಡು ಅಂತ ಬಂದೈತೆ. ಇವಾಗ ಅದ್ರ ಜೊತೆಗೆ ಮಧ್ಯ ಪರ್ಯಾಯ ಬೆಳೆಯಾಗಿ ಅಡಿಕೆ, ಅಡಿಕೆ ಒಂದು 4,500 ಅಡಿಕೆ ಹಾಕಂದಿದ್ದೀನಿ. ಅಡಿಕೆ ಆದ ನಾವು ಇದು ಸಕಲೇಶ್ಪುರದಲ್ಲಿ ಒಬ್ರು ಅರ್ಸ ಅಂತ ಇದ್ದಾರೆ, ಅವರು ಇದರಲ್ಲಿ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೊಟ್ಟರು, ಇನ್ನೊಬ್ರು ಸ್ವಲ್ಪ ಕೇರ್ಪೇಟೆಯಲ್ಲಿ ರಂಗನಾಥ್ ಅಂತ ಇದ್ದಾರೆ, ಅವ್ರ ಸಹಾಯದಿಂದ ಅಲ್ಲೊಂದು 1.5 ಸಸಿ ತಂದು, ಇನ್ನೊಬ್ರು ಅಂಜನಾಪುರ ಕನಕಪುರ ರೋಡು ವಿಶ್ವನಾಥ್ ವಜ್ಜಮ್ನಿ ಮಗ ಅವ್ರ ಪಾರಂಭದಿಂದ ತಂದು ಮಾಡ್ಕೊಂಡು, ಆಮೇಲೆ 4ನೇ ಸಲಿ ಇಲ್ಲೇ ಲೋಕಲ್ಲಿ ಸೆಲೆಕ್ಷನ್ ವೆರೈಟಿಯಾಗಿ ತಂದು ನಾವೇ ನರ್ಸರಿ ಮಾಡ್ಕೊಂಡು ನಾವೇ ಭೂಮಿಗೆ ಅದ ನೇರವಾಗಿ ನರ್ಸರಿ ಮುಖಾಂತರ ಬೆಳೆಸ್ಕೊಂಡು ಈ ಪದ್ಧತಿ ಮಾಡ್ಕೊತಾ ಇದ್ದೀವಿ. ಸಿ ಪಿ ಕೃಷ್ಣ ಅವರ ಹೇಳಿ, ಈಗ ನಿಮ್ಮ ಬಾಯಿನಲ್ಲೇ ಏನೆಲ್ಲ ತೋಟಗಾರಿಕೆ ಬೆಳೆಗಳನ್ನು ನಿಮ್ಮ ಬೆಳೆ ಕ್ಷೇತ್ರದಲ್ಲಿ ನಾವು ನೋಡ್ತೀವಿ, ಎಷ್ಟು ಗಿಡಗಳು ಇರಬಹುದು ಅಂತ. ಈಗ ಬಾಳೆಯಲ್ಲಿ ಒಂದು 4,000 ಗಿಡ ಇದೆ. 4,000 ಗಿಡದಲ್ಲಿ ನಾವು ಮೂಲ ತಳಿ ನಂಜನಗೂಡಲ್ಲಿ ಒಬ್ಬರು ಬಸವರಾಜ್ ಅಂತಿದ್ದಾರೆ, ಅವರು ನಂಜನಗೂಡು ರಸಬಾಳೆಯ ತಳಿಗೆ ಒಂದು 10 ಕಂದು ಕೊಟ್ಟಿರು, 10 ಕಂದ ಇವಾಗ 150 ಕಂದೊಂದು ಮಾಡ್ಕೊಂಡಿದ್ದೀನಿ. ಆ ಜೊತೆಗೆ ಬೂದ್ ಬಾಳೆ ಐತೆ, ಮದುರಂಗ ಪಲ್ಲಿದ ಬಾಳೆ ಐತೆ, ನೇಂದ್ರ ಚಂದ್ರ ಬಾಳೆ, ಎಲಕ್ಕಿ ಬಾಳೆ, ಪುಟ್ಟ ಬಾಳೆ, ಎಲ್ಲ ತಳಿನೂ ಶೂನ್ಯ ಬಂಡವಾಳದಲ್ಲಿ ಜಮೀನು ಉಳುಮೆನೆ ಮಾಡ್ದಂಗೆ ಡ್ರೈನ್ ಮಾಡ್ಕೊಂಡು ಡ್ರೈನಲ್ಲಿ ನಮ್ಮದೇ ಆದ ಹಸುವಿನ ತ್ಯಾಜ್ಯಗಳು, ಒಂದು ಗೊದ್ಮಟ್ಟೆ, ಒಂದು ಚಕ್ರೆ, ಇವು ಹುಲ್ಲು ಸೊಪ್ಪೆಲ್ಲ ಹಾಕಿ ಗುಂಡಿಗೆ ಹಾಕಂದು ನಮ್ಮದೇ ಆದ ಮೆಥಡಲ್ಲಿ ಎಲ್ಲ ಬಾಳೆ ತಳಿನೂ ಉಳಿಸ್ಕೊಂಡಿದ್ದೀನಿ. ಎಲ್ಲ ತಳಿ ಬೇರೆ ರೈತರು ಆಸಕ್ತಿ ಇರೋ ರೈತರು ಬಂದರು ಅವ್ರಿಗೂ ಗೆಡ್ಡೆನೂ ಕೊಡ್ತಾ ಇದ್ದೀನಿ. ನೇರವಾಗಿ ಗ್ರಾಹಕರಿಗೆ ಯಾವ್ಯಾವ ತಳಿ ಬೇಕು ಹಣ್ಣು ಅಲ್ಲಿಗೆ ಸಪ್ಲೈ ಮಾಡ್ತಾ ಇದ್ದೀನಿ. ಈಗ ಬಾಳೆಹಣ್ಣು ನಮಗೆ ಎಂಥ ಕೊರೋನಾ ಟೈಮಲ್ಲಿ ಬಿದ್ದೋದಾಗುವೆ ನಮ್ಮ ಬಾಳೆ ಬೆಳೆಗೆ ರೈಟು ಇತ್ತು. ನಿಜವಲ್ಲೂ ನಾನು ಆ ಬಾಳೆ ಒಂದು ದಿವಸನೂ ನಾವು ಬಾಳೆ ಬೆಳೆದಿರಲ್ಲ. ಈಗ 2-3 ವರ್ಷದಿಂದ ಬಾಳೆಹಣ್ಣು ಮೇಲೆ ಉತ್ತಮ ನೈಸರ್ಗಿಕ ತಳಿ ದೇಶಿ ತಳಿಗಳು ಅಳವಡಿಸ್ಕೊಂಡ್ರೆ ಉತ್ತಮ ಆದಾಯ ಕಂಡುಬೋದು ಅಂತ ನನಗೆ ಕೆಳದು ವರ್ಷದಿಂದ ಗೊತ್ತಾಯ್ತು ಸರ್. ಇನ್ನು ನಿಂಬೆ ಇದೆ, ಕಿತ್ತಳೆ, ನಿಂಬೆ ಕಿತ್ತಳೆ, ಅದ್ರ ಜೊತೆಗೆ ಮಾವು, ಅರಸು, ರೋಜಾ ಪನ್ನೀರು, ಸೀತಾಫಲ, ಲಕ್ಷ್ಮಣ ಫಲ, ಬಟರ್ ಫುಟ್ಟು, ರೋಜಾ ಪನ್ನೀರ್ ಗಿಡ, ಆಮೇಲೆ ಸುಮಾರು ಔಷಧಿ ಜಮ್ನಿರ್ಲೆ ಎಲ್ಲ ಔಷಧಿ ಗಿಡಗಳನ್ನೇ ಪರಿಹಾರವಾಗಿ ಅದನ್ನು ಬೆಳೆಸ್ತಾ ಇದ್ದೀವಿ. ಅದನ್ನು ನೈಸರ್ಗಿಕವಾಗಿ ನೇರವಾಗಿ ನಮ್ಮದೇ ಹುಳ ರೋಗ ರುಜಿನಗಳಿಗೆ ಬಾಧೆ ತೊತ್ತಾದರೆ ನಮ್ಮದೇ ದೇಸಿ ತಳಿ ಔಷಧ ಜೀವಾಮೃತ ಮಾಡ್ಕೊಂಡು ಸಿಂಪಡಿಸ್ಕೊಂಡು ಯಾವುದೇ ರೋಗ ರುಜಿನಗಳು ತುತ್ತಾಗ್ದಂಗೆ ಗಿಡ ಈಗೂ ಅಲ್ಲಿ ಮಲೆನಾಡಲ್ಲಿ ಏನಿರ್ತವೆ ಇಲ್ಲಿ ನಮ್ಮ ನಾಡಲ್ಲು ಅದೇ ಥರ ಗಿಡ ಕಾಪಾಡ್ಕೊಂಡಿದ್ದೀನಿ, ಅದೇ ಥರ ಚೆನ್ನಾಗೂ ಬಂದೈತೆ ಸರ್. ನೈಸರ್ಗಿಕ ಕೃಷಿ ಬಗ್ಗೆ ನಿಮಗೆ ಆಸಕ್ತಿ ಮೂಡಿದ್ದು ಹೇಗೆ?

ಕುಂಟೆನಲ್ಲಿ ಅಥವಾ ಎಷ್ಟು ಎಕರೆನಲ್ಲಿ ನೀವು ಹಾಕ್ತೀರಿ? ಭತ್ತ ಒಂದು 13-14 ಎಕರೆ ಪ್ರದೇಶ ಬರೀ ಭತ್ತಕ್ಕೆ ಬಿಟ್ಟಿದ್ದೀನಿ. ಆ ಭತ್ತನೇ ಬೆಳೆದಿ ಎಲ್ಲಾ ತಳಿನೂ ಅದರಲ್ಲೇ ಬೀಜ ತಳಿನು ಅದರಲ್ಲೇ ಮಾಡ್ಕೊಂಡಿ, ಊಟಕ್ಕೂ ಅದರಲ್ಲೇ ಮಾಡ್ಕೊಂಡು ಎಲ್ಲ. ಈಗ ತಳಿಗಳ ಬೇರೆ ಬೇರೆ ತಳಿಗಳನ್ನ ಎಲ್ಲಾನೇ ಒಂದು 10-15 ಕುಂಟೆ ಪ್ರದೇಶದಲ್ಲಿ ಬೆಳೀತಾರೆ. ಅಂತರ ಇಡಬೇಕು, ಅಂತರ ಬಿಟ್ಟು ಒಂದೊಂದು ಸಾಲ ಬಿಟ್ಟು ಒಂದೊಂದು 8-9 ಸಾಲ ಬಿಟ್ಟು ಒಂದ್ ಬೀಜಕ್ಕೆ ಬೇರೆ ತಳಿ ಬೆರಕೆ ಆಗ್ದಂಗೆ ಒಂದ್ರೆ ಒಂದ್ ತಾಕು ಅಂದ್ರೆ ಇದು ಒಂದ್ ಎಕರೆ ಇದ್ರೆ ಒಂದ್ 20 ಕುಂಟೆ ಇದ್ರೆ ಒಂದೊಂದು ತಾಕಲ್ಲಿ ಯಾವ್ಯಾವ್ದು ತಳಿ ಮಾಡ್ಬೇಕೋ ಆ ತಳಿ ಮಾಡ್ತಾ ಇದ್ದೀನಿ. ತಳಿ ಸಪರೇಟ್ ಗೆ 15 ಕೂದಿ ಸಪರೇಟ್ ಆಗಿ ಮಾಡ್ಕೊಂಡಿ ಯಾವ್ಯಾವ ತಳಿ ಆಯ್ಕೆ ಮಾಡ್ಕೊತಾರೆ ರೈತರು ಆ ತಳಿನೇ ನೇರವಾಗಿ ಕಳಿಸ್ತಾರೆ. ಅಂದ್ರೆ ನಿಮ್ಮ ಬೇಡಿಕೆಗೆ ಅನುಗುಣವಾಗಿ ನೀವು ಬೆಳಿತೀರಿ? ಹಾ, ಬೆಳಿತೀನಿ. ಯಾವ್ದು ಭತ್ತ ನಮ್ಮಲ್ಲಿ ಜಾಸ್ತಿ ಕೇಳ್ತಾರೆ ಅದನ್ನು ಜಾಸ್ತಿ. ಎಲ್ಲೆಲ್ಲಿಂದ ನಿಮಗೆ ಬೇಡಿಕೆ ಬರುತ್ತೆ? ಇವಾಗ ನಮಗೆ ಈಗ ಸುಮಾರು ಅಂತಂದ್ರೆ ಮಂಡ್ಯ, ಮೈಸೂರು, ಬೆಂಗಳೂರು, ಕನಕಪುರ, ಶಿವಮೊಗ್ಗ, ಕೊಡಗು ಸುಮಾರು ಕಡೆಯಿಂದ ನಮ್ಮ ಬೀಜಕ್ಕೆ ಬರ್ತದೆ. ಬಳ್ಳಾರಿ ಕಡೆಯಿಂದ ಬರ್ತದೆ, ಆಂಧ್ರ ಬರ್ತದೆ, ತಮಿಳ್ನಾಡು, ಈ ಎಲ್ಲಾ ಕಡೆಯಿಂದ ಬಿತ್ತನೆ ಬೀಜಕ್ಕೆ ಬೇಡಿಕೆ ಬರ್ತದೆ, ನೇರವಾಗಿ ಅವ್ರಿಗೆ ಕಳ್ಸಿಕೊಡ್ತಾ ಇದೀವಿ. ಈಗ ದೇಸಿ ಬೀಜಗಳ ಸಂರಕ್ಷಣೆ, ಅದು ಭತ್ತದ್ದೇ ಆಗ್ಬೋದು, ರಾಗಿದೇ ಆಗ್ಬೋದು, ಯಾವುದೇ ಆಗ್ಲಿ, ಬಿತ್ತನೆಗಾಗಿ ಅದನ್ನ ಬೆಳೆಯುವಂತ ಸಂದರ್ಭದಲ್ಲಿ ವಿಶೇಷವಾಗಿ ಗಮನ ಕೊಡ್ಬೇಕಾಗತ್ತೆ. ಅದು ಊಟಕ್ಕಾಗಿ ಬಳಕೆ ಮಾಡೋದು ಅಥವಾ ಆಹಾರ ತಯಾರಿಕೆಗೆ ಬಳಕೆ ಮಾಡಿದ್ರೆ ಅದು ಸರಿ. ಇದಕ್ಕೂ ಅದಕ್ಕೂ ಏನು ವಿಶೇಷವಾಗಿ ನೀವು ಎಲ್ಲೆಲ್ಲಿ ತುಂಬಾ ಮುತುವರ್ಜಿ ವಹಿಸ್ತೀರಾ ಕೃಷ್ಣ ಅವರೇ? ಅಂದ್ರೆ ಅದು ಬೀಜಕ್ಕೆ ಮಾಡುವಂತ ಸಪರೇಟ್ ಆಗಿ ಮಾಡಿ, ಅದ್ ಯಾವ್ದೇ ತಳಿ ಬೆರಕೆ ಆಗ್ದಂಗೆ ಅದನ್ನು ಸಪರೇಟ್ ಮಾಡಿ ಉಳಿದ ಗೊಬ್ಬರ ಅಂತಂದ್ರೆ ನಾವು ಕುರಿ ಮಂದೆ ತಡೆ ಹಾಕ್ತಿವಿ. ಆ ತಾಕಲ್ಲಿ ಒಂದೇ ಕ್ರಾಪ್ ಬೆಳೆಯೋದು, ಬರೀ ಮುಂಗಾರ ಹಂಗಾಮಲ್ಲಿ ಮಾತ್ರ ದೇಸಿ ಬೆಳಕತ್ತೀವಿ. ಎಲ್ಲಾ ಇದು ಹಿಂಗಾರಲ್ಲೇ ಏನ್ ಮಾಡ್ತೀವಿ ಗೊತ್ತಾ, ಅದೆಲ್ಲ ಹಸಿರಲೆ ಗೊಬ್ಬರ, ಸ್ವಲ್ಪ ಸಿರಿಧಾನ್ಯಗಳು ಬೆಳೆ ಎಲ್ಲ ಬೆಳ್ಕಂದಿ ಅದೇನ್ ಬರ್ತದೆ ಅದೆಲ್ಲನೇ ನಾವು ಕಟ್ ಮಾಡ್ಕಂದಿ ಬೀಜಕ್ಕೆ ಆಗಂಗೆ ಇದನ್ನೇ ಭೂಮಿಗೆ ಫಲವತ್ತತೆ ಮಾಡಿ ಆಮೇಲೆ ಮುಂಗಾರಿಗೆ ನಾವು ಯಾವ್ಯಾವ ದೇಸಿ ತಳಿ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಆ ತಳಿ ಆಯ್ಕೆ ಮಾಡ್ಕೋತೀನಿ. ಮುಂಗಾರಲ್ಲಿ ಒಂದೇ ಕ್ರಾಪ್ ಮಾತ್ರ ಭತ್ತ ಬೆಳೆಯೋದು, ಈ ಹಿಂಗಾರಲ್ಲೆಲ್ಲ ಬೇಸಿಗೆಲ್ಲ ದ್ವಿದಳ ಧಾನ್ಯ ಬೆಳೆಗಳು, ಸೊಪ್ಪಿನ ಬೆಳೆಗಳು, ಇವು ಸಿರಿಧಾನ್ಯ ಬೆಳೆಗಳನ್ನು ಬೆಳೆಸ್ಕೊತೀನಿ. ಅದ್ರಲ್ವೇ ಬಿತ್ತನೆ ಬೀಜಕ್ಕೂ ಕೊಡ್ತೀನಿ, ಅದು ಪ್ರೋಸಿಂಗ್ ಮಾಡ್ಕೊಂಡಿ ಸಿರಿಧಾನ್ಯ ಮಿಲ್ಲೆಟ್ಸ್ನು ಪ್ರೋಸಿಂಗ್ ಮಾಡ್ಕೊಂಡಿ ಅದನ್ನು ನೇರವಾಗಿ ಬೀಜನು ಕೊಡ್ತಾ ಇದ್ದೀನಿ, ಪ್ರೋಸಿ ಅಕ್ಕಿ ತರ ಮಾಡ್ಕೊಂಡು ಮಾರಾಟ ಮಾಡ್ತಾ ಇದ್ದೀನಿ ಸರ್. ಏನು ರಾಗಿನಲ್ಲೂ ಒಂದು 5 ತಳಿ ನಿಮ್ ಕೈಗೆ ಸಿಕ್ಬಿಡ್ತು, ಇದು ಹೆಂಗಾಯ್ತು? ಇದು ರಾಗಿ ನಮ್ಮ ಮೂಲ ಅವಿಭಾಜ್ಯ ಅಂಗ ರಾಗಿ. ಒಬ್ರು ರಾಮನಗರದಲ್ಲಿ ವಿಜಯಪುರ ದೊಡ್ಡಲ್ಲಿ ಸುರೇಂದ್ರ ಅಂತ ಅವರು ರಾಗಿ ತಳಿ ಇತ್ತು. ಅಲ್ಲಿ ಹೋಗಿ ಅವ್ರು ರಾಗಿ ಬೆಳೆದಿರೋ ತಳಿಲ ನೋಡಿದೆ, ಸುಮಾರು ಒಂದು 10-20 ವೆರೈಟಿ ರಾಗಿ ಬೆಳೆದಿದ್ರು. ನಾನು ಯಾಕೆ ಒಂದು 7-8 ರಾಗಿ ತಳಿ ಬೆಳಿಬಾರ್ತಾರ ಅಂತೇಳಿ ಅವ್ರೊಂದು 5 ಜಾತಿ ರಾಗಿ ಕಲೆಕ್ಟ್ ಮಾಡ್ಕೊಂಡಿ ಇನ್ನೊಂದು ಜಾತಿ ನಮ್ದು ಸಹಜ ಆರ್ಗಾನಿಕ್ ಕಂಪ್ನಿ ಜಗಳು ರಾಗಿ ಕೊಟ್ಟರು. ಇದ್ದದ್ದು 4 ತಳಿಯ ನಾನು ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡಿ ಪ್ರತಿ ವರ್ಷನೂ ಆ ಒಂದು 5 ತಳಿ ಉಳಿಸ್ಬೇಕಲ್ಲ ಅಂತೇಳಿ ಒಂದು 10 ಕುಂಟೆ ಪ್ರದೇಶದಲ್ಲಿ 5 ಜಾತಿ ರಾಗಿನೇ ಬೆಳೆಸ್ಕೊಳ್ತಾರೆ. ಅದು ಒಂದು ಜಗಳೂರು ರಾಗಿ, ಬೋಂಡಾ ರಾಗಿ, ಪಿಚ್ಕಡಿ ರಾಗಿ, ಆಮೇಲೆ ಒಂದು ಕೆಮ್ಮಣ್ ರಾಗಿ, ಇವೆಲ್ಲನೇ ಬೀಜ ಕಾಪಾಡ್ಕೊಂಡಿ ಆ ತಳಿನೇ ಅಭಿವೃದ್ಧಿ ಮಾಡಿಸ್ಕೊಂಡಿ ಬೇರೆ ರೈತರಿಗೂ ಕೊಡ್ತಾ ಇದ್ದೀನಿ ಸರ್. ಇಳುವರಿ ಪ್ರಮಾಣ ಎಷ್ಟೆಲ್ಲ? ಇಳುವರಿ ಪ್ರಮಾಣ ಅಂತಂದ್ರೆ ಮಾಮೂಲಿ ಸುಧಾರಿತ ತಳಿ ಹೈಬ್ರಿಡ್ ತಳಿಗಿಂತ 1-2-3 ಕ್ವಿಂಟಲ್ ಕಮ್ಮಿ ಇರ್ತದೆ. ಆದ್ರೆ ಹುಲ್ಲು ಉತ್ಪಾದನೆ ಜಾಸ್ತಿ ಇರ್ತದೆ, ಪೌಷ್ಟಿಕಾಂಶ ನಾರಾಂಶ ಜಾಸ್ತಿ ಇರೋ ದೇಸಿಯಿಂದ ತಿನ್ನಕ್ಕೂ ಚೆನ್ನಾಗಿರ್ತದೆ. ಆಮೇಲೆ ಅದು ಜಾಸ್ತಿ ಪೌಷ್ಟಿಕಾಂಶ ಇರೋ ದೇಸಿಗಳು ಯಾವ ರೋಗ ರುಜಿನಗಳು ಬಾಧೆ ತುತ್ತಾಗ್ದಂಗೆ ನಮ್ಮಲ್ಲಿ ವಾತಾವರಣಕ್ಕೆ ದೇಸಿ ತಳಿ ಸರಾಗೋಗಿ ಬೆಳೀತದೆ ಸರ್. ಯಾವ್ದೇ ರೋಗ ರುಜಿನಗಳು ಬಾಧೆ ತುತ್ತಾಗ್ದಂಗೆ ನಿಜ ಅಲ್ವೇ ಹಾಕೋದ್ ಬೆಳೆ ನಮ್ ಕೈ ಸೇರದೆ ನಿಜವಾಗ್ಲೂ ಆ ದೇಸಿ ತಳಿ ಬಗ್ಗೆ ನಾನು ಎಮ್ಮೆ ಪಡ್ಕೋಬಹುದು ಸರ್. ಇನ್ನು ಸಿರಿಧಾನ್ಯಗಳಿಗೆ ಬರೋಣ. ನೀವು ಅಷ್ಟೇ ನವಣೆ, ಸಾಮೆ, ಕೊರಲೆ, ಆರ್ಕ ಎಲ್ಲವನ್ನ ನೀವು ಬೆಳೀತಾ ಇದ್ದೀರಿ ಹೇಳಿ, ಇದೆಲ್ಲ ಹೆಂಗ್ ಪ್ರಾರಂಭ? ಇದೆ ನಮ್ ತೆಂಗಿನ ತೋಟ ನಳ್ಳಿತ್ತು, ಅಲ್ಲಿ ಏನಾರ ಪರ್ಯವಾಗಿ ಬೆಳೆ ಮಾಡಬೇಕು ಅಂದಾಗ ಅಲ್ಲಿ ನಮಗೆ ಒಂದು ಕೊರಲೆ ಯಾರೋ ಬೆಳೆಸಿದ್ರು ಒಂದು ಅಲ್ಲಿ ಚಾಮರಾಜನಗರದಲ್ಲಿ, ಅದು ನಾವು ಯಾಕೆ ಬೆಳೆಸ್ಬಾರ್ದಲ್ಲ ಅಂತ ಹೇಳ್ಬಿಟ್ಟು ಒಂದು ತೆಂಗಿನ ತೋಟಕ್ಕೆ ಎಲ್ಲ ಬಾಳೆ ತೋಟಕ್ಕೆ ಅಡಿಕೆ ತೋಟಕ್ಕೆಲ್ಲ ಕೊರಲೆ ಬೆತ್ತಿದೆ. ಕೊರಲೆ ಆ ನರಳಲ್ಲೂ ಸರಾಗಾಗಿ ಬಂದು ನಮ್ಗೆ 1 ಎಕರೆಗೆ 3-4 ಕ್ವಿಂಟಲ್ ಸಿಕ್ಕಿ ಅದು ಅಲ್ಲಿಂಗು. ಅವಾಗ ಕೊರಲೆ ರೇಟ್ 200-300 ರೂಪಾಯಿ ಇತ್ತು, ಅವಾಗ ಅಲ್ಲಿಂಗ್ ಮಾಡಿ 2 ಕ್ವಿಂಟಲ್ ಅಕ್ಕಿ ಸಿಕ್ಕಿತ್ತು ಸೂನೆ ಬಂಡವಾಳದಲ್ಲಿ. ಅವಾಗ 200 ರೂಪಾಯಿನಂಗೆ ಹೋಗಿತ್ತು. ಕಾದವ್ರು ಕೊಟ್ಟಿದ್ದೆ ಮೈಸೂರು ಡಾಕ್ಟ್ರು, ಅವರು ನಮ್ಮ ಹತ್ರ ಖರೀದಿ ಮಾಡ್ಕೊಂಡಿರು. ಅವತ್ತೇ ಒಂದು 40,000 ರೂಪಾಯಿ ಶೂನ್ಯ ಬಂಡವಾಳದಲ್ಲಿ ಎಕರೆ 40,000 ರೂಪಾಯಿ ಸಿಕ್ಕಿತ್ತು. ಯಾಕೆ ನಾವು ಜಾಸ್ತಿ ಪ್ರದೇಶದಲ್ಲಿ ಬೆಳೆ ಬರ್ತಲ್ಲ ಅಂತೇಳಿ ಆಗ ಹಂತವಾಗಿ 1-2 ಎಕರೆಗೆ ಕೊರಲೆ, 1-2 ಎಕರೆಗೆ ಆರ್ಕ, ಸಾಮೆ ಎಲ್ಲ ಮೂದಲು ಎಲ್ಲ ಮಾಡ್ಕೊಂಡು

ಕೇಶವಯ್ಯನವರು ನಮ್ಮ ಜಮೀನ್ ತಾಕಿ ಮಿಲ್ಗೆಲ್ಲ ಬಂದಿದ್ದಾಗ ಅವರು ಈ ತಂತ್ರಜ್ಞಾನ ಬೆಳೆಸಿ ಬೆಲ್ಲ ಮಾಡಿದ್ರೆ ಯಾವ್ದೇ ಕಲ್ಮಸ ಬರಲ್ಲ ಅಂತೇಳಿ ಅವರು ಒಂದು ಎರಡು ಟ್ರೈನಿಂಗ್ ಕೊಟ್ಟಿದ್ರು ನನಗೆ ಬೆಲ್ಲದ ಪಾರ್ಕ್. ಹಾ, ಬೆಲ್ಲದ ಪಾರ್ಕಲ್ಲಿ ಅವೆಲ್ಲ ಅವಾಗಲೇ ಸುಮಾರು ಅವಾಗಲೇ ಒಂದು 20 ವರ್ಷದಿಂದನೇ ಕೊಟ್ಟಿದ್ರು. ಅವೆ ಆ ಥರ ಮಾದರಿಲಿ ಮಾಡಿದ್ರೆ ಬೆಲ್ಲ ಕ್ವಾಲಿಟಿ ಬರ್ತದೆ ಅಂತ ಅವರು ಒಂದು ತಂತ್ರಜ್ಞಾನ ಅನುಭವ ಎಲ್ಲ ಬೆಳೆಸ್ಕೊಂಡು ನಮ್ಮದು ಹಳೆ ತಂತ್ರಜ್ಞಾನ ಐತಲ್ಲ ಅದೆಲ್ಲ ಬೆಳೆಸ್ಕೊಂಡು ಸಮರ್ಪಕವಾಗಿ ಒಳ್ಳೆಯ ಗುಣಮಟ್ಟದ ಬೆಲ್ಲ ಕೊಡ್ತಾ ಇದ್ದೀನಿ. ಗ್ರಾಹಕರು ಆಸಕ್ತಿ ಪಡ್ತಾ ಇದ್ದಾರೆ, ಇನ್ನು ಹೆಚ್ಚು ಪ್ರಮಾಣದಲ್ಲಿ ಬೆಲ್ಲ ಬೇಕು, ಬೆಲ್ಲ ಮಾಡಿಕೊಡಿ, ನಿಮ್ಮದು ಬೆಲ್ಲ ವಸ್ತು ಚೆನ್ನಾಗದೆಯಾ ಅಂತ ಬಂದು ಮನೆ ಹತ್ರನೇ ಲೋಕಲಲ್ಲಿ ಆಗ್ಬೋದು, ನಮ್ಮ ಸಂಘ ಸಂಸ್ಥೆಯಲ್ಲಿ ಆಗ್ಬೋದು, ತಗೊಂಡೋಯ್ತಾ ಇದ್ದಾರೆ ಸದ್ಯರೇ ತಗೊಂಡೋಯ್ತಾ ಇದ್ದಾರೆ. ಅತ್ತಿದ ಮೇಲೆ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಚೆನ್ನಾಗದೆ ಕೃಷ್ಣಪ್ಪರೇ, ಸಿ ಮಂಡೆ ಸಿ ನಿಮ್ಮ ಪದಾರ್ಥ ಚೆನ್ನಾಗದೆ ಅಂದ್ಬಿಟ್ಟು ತುಂಬ ಸಂತೋಷ ಪಡ್ತೀನಿ. ಅವ್ರು ಫೋನ್ ಮಾಡಿ ವಿಚಾರ ತಿಳ್ಕೊತಾರೆ. ಮಂಡ್ಯ ಸಕ್ಕರೆ ನಾಡು ಮಂಡ್ಯದಲ್ಲಿ ಸಿ ಹಂಚ್ತಾ ಇರೋದು ಸಿ ಪಿ ಕೃಷ್ಣ ಅವರು. ಎಲ್ಲ ಫೋನ್ ಮಾಡಿ ಹೇಳ್ತಾರೆ ಗ್ರಾಹಕರು ಯಾವ್ಯಾವ ತಳಿಲಿ ಏನೇನು ಅನುಭವ ಅದೇ ಅಂತ ನಾನು ಹೇಳ್ತೀನಿ. ಅದೆಲ್ಲ ನನಗೆ ಅವರು ಬಳಸಿದ ನಂತರ ಅನುಭವ. ರಾತ್ರಿ ಬೆಳಿಗ್ಗೆ ಸಾಯಂಕಾಲ ಗದ್ದೆ ಹತ್ರ ಇರ್ತೀನಿ, ರಾತ್ರಿ ಹೊತ್ತು ಫೋನ್ ಮಾಡಿ ಹೇಳ್ತೀನಿ, 8 ಗಂಟೆ ಮೇಲೆ ಫೋನ್ ಮಾಡ್ತಾರೆ ಅವರು, ಅವರೊಂದಿಗೆಲ್ಲ ಹಂಚ್ಕೋತೀನಿ. ಈಗ ಬೆಲ್ಲ ತಯಾರಾದ್ಮೇಲೆ ಉಳಿದ ತ್ಯಾಜ್ಯಗಳು ಏನ್ ಬರುತ್ತೆ ನಿಮ್ಮ ತ್ಯಾಜ್ಯಗಳು ಅದನ್ನೆಲ್ಲ ಏನ್ ಮಾಡ್ತೀರಿ? ಕಬ್ಬು ಸಿಪ್ಪೆನೇ ಪುನಃ ಅದನ್ನ ಮೇವಿಗೆ ರಚ್ಚಿಗೆ ಬೆಂಕಿ ತವಕ್ಕೆ ಬಳಸ್ಕೊತೀವಿ. ಆ ಮಡ್ಡಿ ಗೊಬ್ಬರ ತೊಂಡೆ ಬೇರೆಲ್ಲ ಗೊಬ್ಬರಕ್ಕೆ ಹೋಗುತ್ತೆ. ಅದ್ ಆ ಕಟ್ಟಿ ಬರ್ತವೆ ತೆಂಗಿನ ಕಬ್ಬಲ್ಲಿ ಕಟ್ಟಿ ಬರ್ತದೆ, ಆ ಕಟ್ಟಲ್ಲ ಸಮ ರಾಸುಗಳಿಗೆ ಬಳಕೆ ಮಾಡ್ಕೊತೀವಿ. ಇನ್ ತೊಂಡೆ ಬೇರು ಈ ಮಡ್ಡಿ ಗೊಬ್ಬರ ಎಲ್ಲನೇ ಪ್ರೆಸ್ ಮಡ್ಡಿಯಾಗಿ ಜಮೀನ್ಗೆ ಕೊಳಸ ನಂತರ ಜಮೀನ್ಗೆ ಬಳಸ್ಕೊತೀವಿ. ಯಾವ ಪದಾರ್ಥನೂ ಎಸೆಯಂಗಿಲ್ಲ, ಪ್ರತಿಯೊಂದು ತೆಂಗುನೆಲೆ ಆಗಲಿ ಕಬ್ಬನೆಯಲ್ಲಿ ಪ್ರತಿಯೊಂದು ಉಪಯುಕ್ತ ಆಗುತ್ತೆ. ಈಗ 9ನೇ ಕ್ಲಾಸ್ ತನಕ ಓದಿದ್ರಿ, ನೀವು ಕೃಷಿ ಮಾಡಿದಾಗ ಎಷ್ಟು ವಯಸ್ಸು ನಿಮಗೆ? ನಮ್ಮ ಕೃಷಿ ಮಾಡಿದಾಗ ಅವಾಗ ಒಂದು 15 ವರ್ಷ ಆಯ್ತು. 15 ವರ್ಷ 16 ವರ್ಷ ಕಾಲೇಜು ಓದುವಂತ ಹುಡುಗ ಅವನ ವಿದ್ಯಾರ್ಥಿ ಜೀವನ ಶುರು ಮಾಡೋ ಟೈಮಲ್ಲಿ ನೀವು ಕೃಷಿ ಜೀವನ ಶುರು ಮಾಡಿದ್ರಿ? ಶುರು ಮಾಡಿದ ಸರ್. ನಮ್ಮ ತಂದೆಯವರು ಈಗ ಸುಮಾರು ಆ ಲೆಕ್ಕದಲ್ಲಿ ತಗೊಂಡ್ರೆ ಒಂದು 35 ವರ್ಷ ಆಗಿದೆ. 35 ವರ್ಷ. ಈ 35 ವರ್ಷಗಳಲ್ಲಿ ನಿಮಗೆ ಜೀವನ ಹೆಂಗನ್ಸುತ್ತೆ ಕೃಷ್ಣ? ಸರ್ ನಿಜವಾಗ್ಲೂ ನನಗೆ ತುಂಬಾ ಆನಂದಕರ ಆಗುತ್ತೆ. ನಮಗೆ ಎಲ್ಲ ಪ್ರತಿಯೊಂದು ಈಗ ಯಾವುದೇ ಒಬ್ಬ ದೇಶ ವಿದೇಶ ಸುತ್ತ ಬಂದ್ರು ನಮಗೆ ಒಂದು ತಾಕ್ನಿಂದ ಇನ್ನೊಂದು ತಾಕ್ ಹೋದ್ರೆ ನಮ್ಗೆ ಅಷ್ಟು ಸಂತೋಷ ಆಗುತ್ತೆ. ಅವ್ರು ಏನು ದೇಶ ಸುತ್ತಿದ್ರು ನನಗೆ ಇದೇ ನಮ್ಮ ದೇಶ, ಇದೇ ನಮ್ಮ ಪ್ರಕೃತಿ, ಇದೇ ನಮ್ಮ ಸೌಂದರ್ಯ. ನಾವು ಹೊರಗಡೆ ಏನು ಮಾಡ್ತೀವಿ ಇಲ್ಲೇ ಮಾಡಿ ತೋರಿಸಿದ್ರೆ ಬೇರೆ ಕಡೆ ರೈತರನ್ನೇ ಆಗಲಿ ಒಂದು ಪಬ್ಲಿಕ್ನೇ ಆಗಲಿ ಯಾರನ್ನಾರು ಒಂದು ರಾಜಕಾರಣಿಗಳೇ ಆಗಲಿ ನಮ್ಮ ಜಮೀನಿಗೆ ನಮ್ಮ ತಾಕಕ್ಕೆ ಒಲೈಕೆ ಮಾಡಬೇಕು ಅಂತಂದ್ರೆ ನಿಜವಲ್ವೇ? ಈ ನೈಸರ್ಗಿಕ ಕೃಷಿ ಆದಲ್ಲ ಇದೆಲ್ಲ ಮಾಡಿ ನಾವು ಜೀವ ವೈವಿಧ್ಯ ತಳಿಗಳು ಔಷಧಿಗಳು ಹಿಂಗೆ ದೇಶಿ ಸಂರಕ್ಷಣೆ ಗೋವುಗಳು ಎಲ್ಲ ಮಾಡ್ಕಂದ್ರೆ ಎಲ್ಲಾರನು ಇಲ್ಲೇ ಸೆಳಿಬೋದು, ಅವರು ಜಮೀನಲ್ಲೂ ಮಾರ್ಪೇಟ್ ಮಾಡಬಹುದು, ಉತ್ತಮ ಆರೋಗ್ಯಕರ ಉತ್ತಮ ಪರಿಸರ ನಿರ್ಮಾಣೆ ಮಾಡ್ಕೋಬಹುದು. ವಿಷ ಮುಕ್ತವಾದ ರೈತ ಇವತ್ತು ನೋಡಿ ದಿನಾಲು ಪ್ರತಿಯೊಂದು ವರ್ಷನೂ ಈಗ 3 ವರ್ಷದಿಂದ ಆ ವೈರಸ್ ಈ ವೈರಸ್ ಅಂತ ದಾಳಿ ಮಾಡ್ತೇನೆ. ಇವೆ ಜನ ಎದುರಿಕೆಯಲ್ಲೇ ಬದುಕ್ತಾ ಇದ್ದಾರೆ. ಮುಂದೆ ಯಾವುದೇ ರೋಗಗಳು ಹಿಂದೆ ತುತ್ತಾಗ್ದಂಗೆ ಜನ ಬದುಕ್ತಿದ್ರು. ಇವತ್ತಿನ ದಿವಸ ಯಾರು ಮನೆಗೆ ಹೋದ್ರು ಒಂದಿಷ್ಟಿಷ್ಟು ಮಾತ್ರೆಗಳು ಇಷ್ಟಿಷ್ಟು ಔಷಧಿ ಡಬ್ಬಗಳು ಇರ್ತವೆ. ಯಾರೇ ಮನೆಗೋರು ಒಂದು ಒಳ್ಳೆ ನೈಸರ್ಗಿಕ ಅಂಶವಿರಲ್ಲ ಅವರಿಗೆಲ್ಲ ಪ್ರತಿಯೊಂದು ಹಂತ ಹಂತವಾಗಿ ತಿಳಿ ಹೇಳಿ ನೀವು ಯಾಕೆ ಮಾಡಬಾರ್ದಲ್ಲ ನಮ್ಮ ತರೇನೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಪಾಠ ಮಾಡ್ದಂಗೆ ಮಾಡಿ ನಮ್ಮ ಅನುಭವ ಅವ್ರಿಗೆ ಹಂಚಿಕೊಡ್ತೀವಿ. ನೀವು ಮಾಡಿ ನೀವು ಬದುಕ್ಬೋದು ಭೂಮಿ, ಇವತ್ತು ಎಲ್ಲನೂ ಸಂಪಾದನೆ ಮಾಡ್ಬೋದು, ಹಣ ಮಾಡ್ಬೋದು, ಒಡವೆ ಮಾಡ್ಬೋದು. ಭೂಮಿ ಮಾಡೋಕ್ಕಲ್ಲ, ಪ್ರತಿಯೊಂದು ಭೂಮಿಯಿಂದ ಅನ್ನ ವಸ್ತುಗಳು ನಾವು ತಿನ್ನೋದೆಲ್ಲ ಭೂಮಿಯಿಂದ ಎಕ್ಕಿ ಎಕ್ಕಿ ತಿನ್ನಬೇಕು, ಯಾವನ್ನು ಜೆರಾಕ್ಸ್ ಮಾಡಿ ತಿನ್ನೋಕ್ಕಲ್ಲ ಅಂತ ಪ್ರತಿಯೊಬ್ಬರಿಗೂ ನಾನು ತಿಳಿ ಹೇಳ್ತಿದ್ದೀನಿ. ಈಗ ಅಂತವಾಗಿ ಸ್ವಲ್ಪ ಸ್ವಲ್ಪ ಅವ್ರು ತಿನ್ನೋಕ್ಕಾಗಂಗೆ ಬೆಳಕಾಗ್ತಾ ಇದ್ದಾರೆ. ಹೆಚ್ಚಿಗೆ ಪ್ರಮಾಣದಲ್ಲಿ ಈ ಭೂಮಿ ಮೇಲೆ ಈ ರೈತ ಉಳ್ಕೋಬೇಕು ಅಂತಂದರೆ ನೈಸರ್ಗಿಕ ಕೃಷಿ, ನಮ್ಮದೇ ಬೀಜಗಳು, ನಮ್ಮದೇ ಗೋ ಸಂರಕ್ಷಣೆ ಮಾಡಿದ್ರೆ ರೈತ ನಿಜವಲ್ವೇ ಸಾಲಗಾರ ಆಗ್ದಂಗೆ, ಯಾವುದೇ ಆತ್ಮಹತ್ಯೆ ಸುಳಿ ಮಾಡ್ದಂಗೆ ರೈತ ನಿಜವಾಗ್ಲು ಬದುಕ್ಬೋದು ಸರ್. ಬೇರೆ ರೈತರಿಗೂ ಇದನ್ನ ಹೇಳ್ತಾ ಇದ್ದೀನಿ, ಯಾರು ಸಾಲ ಸುಳಿಗಳಿಗೆ. ಬಹಳ ವಿಶ್ವಾಸದ ಮಾತನ್ನ ನೀವು ಹೇಳಿದೆ ಕೃಷ್ಣ ಅವರೇ. ಇದುವರೆಗೆ ನಿಮ್ಗೆ ಏನೆಲ್ಲ ಪ್ರಶಸ್ತಿಗಳು ಪುರಸ್ಕಾರಗಳು ನಿಮ್ಮನ್ನ ಹುಡುಕೊಂಡು ಬಂದಿವೆ ಸರ್? ನಮ್ಮ ಜಿಲ್ಲಾ ಮಟ್ಟದ್ದು, ತಾಲೂಕು ಮಟ್ಟದ್ದು, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳು, ಆಮೇಲೆ ಇಲ್ಲಿ ಜಿ ಕೆ ವಿಕೆಯಲ್ಲಿ ಆಮೇಲೆ ಕೃಷಿ ಪಂಡಿತ ಪ್ರಶಸ್ತಿಗಳು, ಸುಮಾರು ಸಂಘ ಸಂಸ್ಥೆಗಳು ಎಲ್ಲನೇ ಪ್ರಶಸ್ತಿ ಕೊಟ್ಟು ನಮ್ಮ ತುಂಬ ಹೃದಯದಿಂದ ಗೌರವಿಸ್ತಾ ಇದ್ದಾರೆ. ಇನ್ನೂ ಪ್ರಶಸ್ತಿಗಳು ಇನ್ನೂ ಬರ್ತಾನೆ ಇದ್ದಾವೆ. ನಾನು ಬೇರೆ ಈಗ ಕೇಂದ್ರಕ್ಕೆ ಆಗ್ಬೋದು ಎಲ್ಲರೂ ಶಿಫಾರಸು ಮಾಡಿ ಕಳಿಸಿದ್ದೀನಿ.

ನಮ್ದ್ರಲ್ಲಿ 20-22 ಕ್ವಿಂಟಲ್ ತನಕ ಬಂದಿದೆ. ಅದೇ ಮೇನ್ ಅಂದ್ರೆ ಓಡಾಡಿದ ಟೈಮಲ್ಲಿ ಅದು ಪರಾಗ ಕ್ರಿಯೆ ಎಲ್ಲ ಕ್ಲೀನ್ ಆಗಲಿಕ್ಕೆ ನೋವಾಗಿ ಸ್ಪ್ರೇ ಮಾಡಿದಾಗ ಅದು ಚೆನ್ನಾಗಿ ಈಲ್ ಬಂದಿದೆ ಅಂತ ನಮ್ಮ ಒಂದು ಅನಿಸಿಕೆ. ಎಷ್ಟು ಎಕರೆ ಭತ್ತಕ್ಕೆ ಸಿಂಪಡಣೆ ಮಾಡಿದ್ರಿ? 5 ಎಕರೆ ಭತ್ತಕ್ಕೆ ಮಾಡಿದ್ವಿ ಸರ್. 5 ಎಕರೆ ಬಂದಲಿಕ್ಕೆ ನನಗೆ 122 ಕ್ವಿಂಟಲ್ ಭತ್ತ ಆಗಿತ್ತು ಸರ್. ಒಂದು ಬೆಳೆಯಲ್ಲಿ 2 ಸಾರಿ ಮಾತ್ರ? ಎರಡೇ ಸಲ ನಾನು ಮಾಡಿರೋದು. ಕೆಲವರು ಮಾಡ್ಲಿಕ್ಕೆ ಬೇಕು ಅಂತಾರೆ, ಆದ್ರೆ ರಾಜಮುಡಿ ತುಂಬಾ ಉದ್ದ ಬರುತ್ತೆ ಹುಲ್ಲು, ನಾವು ಮಾಡಿದಷ್ಟು ತುಂಬಾ ಬೆಳೆದ್ರೆ ಬಿದ್ದ್ಬಿಡತ್ತೆ ಮಳೆಗಾಳಿಗೆ ಅನ್ನೋದಕ್ಕೋಸ್ಕರ ನಾವು ಅದನ್ನ ಎರಡೇ ಸಲ ಸ್ಪ್ರೇ ಮಾಡ್ಲಿಕ್ಕೆ ಇಟ್ಕೊಂಡಿದ್ವಿ. ನೋವಾಲ್ಗೆ ಇತರ ಬೆಳೆಗಳಿಗೂ